ಇತ್ತು. ಅಜ್ಜಿಯ ಕೋಲ್ ಬೇಕಾಯ್ತು. ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನಿಯಾ ಲಕ್ಷಣಗಳಿಂದ ಸಂಪರ್ಕಿಸಿ. ಚಿಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ 6:57 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ. ಈ ಕಾರ್ಯಕ್ರಮ ನಾಡು ನಾಡಿ, ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ನಾಡು ನಾಡಿ ಕೇಳಿ ಕಾರ್ಯಕ್ರಮ ನಾಡು ನಾಡಿ ಮಾತನಾಡುತ್ತಿದ್ದಾರೆ. 3 ಎಕರೆಯಲ್ಲಿ ಏಲಕ್ಕಿಯನ್ನು ಹಾಕೊಂಡಿದ್ದಾರೆ. ಕಡಿಮೆ ಬೆಲೆಯ ಏಲಕ್ಕಿ ಡ್ರೈಯರ್ ಅನ್ನ ಮೂಡಿಗೆರೆ ಹತ್ತಿರದಿಂದ ಹಾಕಿದ್ದು ಶಶಿ ಅವರೇ. ಎಸ್ಕೆಪಿ ಗಿಡಗಳು ಎಲ್ಲಿಂದ ತಗೊಂಬಂದ್ರಿ? ಐಗೂರು ಫಾರ್ಮ್ ಮತ್ತೆ ಮೂರ್ನಾಡು ಫಾರ್ಮ್ ಇಂದ. ಎಷ್ಟು ಅಂತರದಲ್ಲಿ ಹಾಕೊಂಡಿದ್ದೀರಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ? 6 ಅಡಿ ಅಂತರಕ್ಕೆ ಹಾಕಿದ್ವಿ. 11 ತಿಂಗಳಿಂದ ಇಳುವರಿ ಸ್ಟಾರ್ಟ್ ಆಗಿದೆ. ಮೊದಲು ಇಲ್ಲಿ ನಿಮ್ಮ ಜಮೀನಲ್ಲಿ ಅಥವಾ ನಿಮ್ಮ ಏಲಕ್ಕಿ ತೋಟದಲ್ಲಿ ಏಲಕ್ಕಿಯನ್ನು ನಿಮ್ಮ ತಂದೆಯವರು ಬೆಳೆದಿದ್ರು ಅಥವಾ ಅದು ಎಂಥ ಜಮೀನು ಆಗಿತ್ತು? ಫಸ್ಟ್ ಇದ್ದಿದ್ದು ಏಲಕ್ಕಿ, ಅದು ಆಮೇಲೆ ಅದನ್ನ ಕಾಫಿ ಮಾಡಿದರು. ಕಾಫಿ ಮಾಡಿ ಒಂದು 30 ವರ್ಷ ಆಗಿತ್ತು. ಅದು ಎಲ್ಲ ಸ್ವಲ್ಪ ಹಳೆ ಗಿಡ ಆಯಿತು, ಫಸ್ಟ್ ಬಂದಿದ್ದು ಆ ತಳಿ. ಕೆಂಟು ಗುಣಮಟ್ಟಕ್ಕೆ ಮತ್ತು ಇತರೆ ಗುಣಗಳಲ್ಲಿ ಭಾಳ ಶ್ರೇಷ್ಠವಾದ ತಳಿ ಅಂತ ಹೇಳ್ತಾರೆ, ಯಾಕೆ ಸರಿಯಾಗಿ ಉಳಿಲಿಲ್ಲ, ಏನು ಕಾರಣ ಇರ್ಬೋದು? ಎಲ್ಲ ಪ್ಯಾಚ್ ಇತ್ತು, ಮಧ್ಯೆ ಗಿಡ ಗಿಡಗಸಿ ಗಿಡಕ್ಕೆ ಪತ್ ಮಾಡ್ಬೇಕಾದ್ರೆ ಅವ್ರು ಸರಿ ಮಾಡಿದೆ, ಟ್ಯೂನ್ ಅಪ್ ಸರಿ ಮಾಡಿದೆ, ಗಿಡ ಎಲ್ಲ ಫುಲ್ ಇದಾಗಿತ್ತು. ಬೇಡ ನೋಡೋಣ, ಏಲಕ್ಕಿ ಬೆಳಿಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು, ಅದಕ್ಕೋಸ್ಕರ ಅದನ್ನ ತೆಗೆದು ಏಲಕ್ಕಿ ಬಿಡ್ತು. ಎಂತೆಂಥ ನೆರಳಿನ ಮರಗಳಿದಾವೆ? ಫುಲ್ಲು ಟಾಪ್ ಹೊಡೆದಿದ್ದು, ಆಮೇಲೆ ಅದು ನೆರಳು ಬೇಕು ಅಂತ ಹೇಳ್ಬಿಟ್ಟು ಪಾನೋಳ ಹಾಕಿ ಅದಕ್ಕೆ ನೆರಳು ಮಾಡಿದ್ದು. ಒಂದು ವರ್ಷ ಇಡೀ ಫುಲ್ಲು ನೀರು ಹೊಡೆದು ಸ್ಪ್ರಿಂಕ್ಲರ್ ಮಾಡಿ ನಿಲ್ಸಿದೆ ಏಲಕ್ಕಿನ. ಈಗ ಹಾಲು ಮಾಡದ ನೆರಳಲ್ಲೇ ಏಲಕ್ಕಿ ಚೆನ್ನಾಗಿ ಬೆಳೀತಾ ಇದಲ್ವಾ? ಪಾನೋಳ ನೆರಳಲ್ಲೇ ಬರ್ತಾ ಇರೋದು. ಗಿಡಗಳನ್ನ ಹಾಕಿ ಎಷ್ಟು ವರ್ಷ ಆದಂಗೆ ಆಯ್ತು? ಇದು 3ನೇ ವರ್ಷ. ಹೋದ ವರ್ಷ ಎಷ್ಟು ಇಳುವರಿ ಸಿಕ್ಕಂಗಾಯ್ತು, ಈ ವರ್ಷ ಎಷ್ಟು ಸಿಗ್ತಾ ಇದೆ? ಕಳೆದ ವರ್ಷ ಒಂದು 350 ಕಂದುಳ ಜಾಸ್ತಿ ಆಗಿ, ಸ್ವಲ್ಪ ಮಧ್ಯದಲ್ಲಿ ಸ್ಪ್ರೇ ಮಾಡಿರಲಿಲ್ಲ, ಮತ್ತೆ ಮಳೆ ಜಾಸ್ತಿ ಆಯ್ತಲ್ಲ ಶೀತ, ಸ್ವಲ್ಪ ಕಮ್ಮಿ ಬಂತು. ಅತಿ ಶೀತ ಆದ್ರೂ ಏಲಕ್ಕಿಗೆ ಒಳ್ಳೇದಲ್ಲಲ್ವಾ? ಅತಿ ಶೀತ ಆದ್ರೆ ಏನು ಒಳ್ಳೇದೆ ಅಂದ್ರೆ ನೆರಳುದಿಂದಾಗಿ ಸ್ವಲ್ಪ ಡ್ಯಾಮೇಜ್ ಆಯ್ತು. ಏಲಕ್ಕಿ ಕಾಯಿ ಒಣಗಿಸುವ ಡ್ರೈಯರ್ ಅನ್ನ ತೆಗೆದುಕೊಂಡು ಬಂದ್ರಿ, ಅದ್ರ ಬಗ್ಗೆ ಹೇಳಿ. ಏಲಕ್ಕಿ ಅಂದ್ರೆ ನಾವು ಕಳೆದ ವರ್ಷ ಮಳೆ ಬಿಸಿಲಿರ್ಲಿಲ್ಲ, ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ತಗೋಂಗೆ ಸುಮಾರು 18,000 ಅಂತ ಒಂದು 20,000 ಒಣಗಿಸೋಕೆ ನನಗೆ ಖರ್ಚಾಯಿತು. ನಾವೇ ಒಂದು ಡ್ರೈಯರ್ ಹಾಕಬೇಕು ಅಂತ ಯೋಚನೆ ಮಾಡಿ ಸಕಲೇಶ್ಪುರದಲ್ಲಿ ಯಾರನ್ನು ಕೇಳಿದಾಗ ಅವರು ಒಂದು ಯಾವುದೋ ಒಂದು ಅಡ್ರೆಸ್ ಕೊಟ್ಟರು, ಬಣಕಲ್ಲಿ ಸತೀಶ್ ಅಂತ. ಅಲ್ಲಿ ಬಿಸಿ ಗಾಳಿಲಿ ಕೆಳಗಿಂದ ಬ್ಲೋರಲ್ಲಿ ಅದು ಒಣಗೋದು, ಅದು ಏಲಕ್ಕಿ. ಅದೇನು ಏಲಕ್ಕಿ ಹಾಕಿ ಏನು ಆಗ ಕೈ ಆಡ್ತಾ ಇರಬೇಕು, ಅದನ್ನು ಮಾಡಬೇಕು ಅಂತೇನಿಲ್ಲ. ಹಾಕಿ ಬೇಕಾದ್ರೆ ಇವತ್ತು ಹಾಕಿ ಮಾರನೇ ದಿವಸ ಹೋದ್ರೂ ನಡೀತದೆ, ಆದರೆ ಪಡೆಯೋದು ಒಣಗುತ್ತೆ. ಏಲಕ್ಕಿಗೆ ಗ್ರೀನು ಮತ್ತು ಎಲ್ಲೋ ಇದನ್ನೇ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇರೋದು, ಸ್ವಲ್ಪ ರೇಟ್ ಸಿಕ್ಕೋದು ಬೆಳೆದಿದ್ದಕ್ಕೆ, ಕೊಳ್ಳೋರು ಅದನ್ನೇ ಕೊಳ್ಳೋದು. ಏನು ಬಿಸಿಲು ಕಾಯಿ ಇದೆ, ಬಿಳಿ ಕಾಯಿ, ಅದಕ್ಕೆ ಬೆಲೆನೇ ಇಲ್ಲ. 30 ಕೆಜಿ ಹಸಿನ ಹಾಕ್ತೀರಿ ಅಲ್ವಾ? ಒಂದು ಸರಿ 30 ಕೆಜಿ ಹಸಿ ಹಾಕ್ಬೋದು. ಹಸಿ 30 ಕೆಜಿ ಹಾಕಿದ್ರೆ ಒಂದು 6 ಕೆಜಿ ಒಣಗಿದು ಏಲಕ್ಕಿ ಸಿಗುತ್ತೆ. ಅದರಲ್ಲಿ 3 ಕಂಪಾರ್ಟ್ಮೆಂಟ್ ಇದೆ, ಮತ್ತೆ ಪದೇ ಪದೇ ಕೈ ಆಡಿಸ್ಬೇಕು ಅದು ಇದು ಅಂತ ಏನು? ಮತ್ತೆ ಬೇಕಾದ್ರೆ ಬೆಳಿಗ್ಗೆ ಹಾಕಿ ಸಂಜೆ ಬಂದು ನೋಡಿದ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಎಷ್ಟು ಗಂಟೆಗಳ ಕಾಲ ಅಲ್ಲಿ ಇರಬೇಕು? ಡ್ರೈ ಆಗುತ್ತೆ. ಈ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಆಗ್ತಿದ್ರೆ ಸ್ವಲ್ಪ ಗಂಟೆ ಜಾಸ್ತಿ ಬರ್ಬೋದು. ಅಥವಾ ಸಹಾಯಧನ ಸಿಗ್ತಾ ಹೇಗೆ? ಸಬ್ಸಿಡಿಯ ಸಹಾಯಧನ ಬಗ್ಗೆ ಏನು ಯೋಚನೆ ಮಾಡಿ ನಾನು ಕೇಳಿಲ್ಲ ಇಲ್ಲಿವರೆಗೆ. ನನಗೇನು ತುರ್ತಾಗಿ ಬೇಕಿತ್ತು ಅದಕ್ಕೆ ತಂದು. ಮತ್ತೆ ಇದೆಲ್ಲ ಇದು ಮಲ್ಟಿಪರ್ಪಸ್, ಬರೀ ಏಲಕ್ಕಿ ಅಂತಲ್ಲ, ಸ್ವಲ್ಪ ಏನಾದ್ರು ಕಾಕ್ಬೋದು. ಅದು ಎಷ್ಟು ವಿದ್ಯುತ್ತನ್ನ ಇದು ತೆಗೆದುಕೊಳ್ಳುತ್ತೆ ಅನ್ನೋ ತರ ನಿಮಗೆ ಒಂದು ಅಂದಾಜು ಬಂದಿದೆ ಅಂತ? ಏನು ಫ್ರಿಡ್ಜ್ ಹೊಡೆದಂಗೆ ಆಗ್ತದ? ಫ್ರಿಡ್ಜ್ ಹೊಡೆದಂಗೆ ಆಗುತ್ತೆ. ಅದಕ್ಕೇನು ಬೇರೆ ಏಚ್ ಮಾಡಿಸ್ಬೇಕು ಅಥವಾ ಏನೋ ಒಂದು ಪಂಪ್ ಸೆಟ್ಟು, ಏನೆಲ್ಲ ದಾರಿಗಳಿದಾವೆ? ಈಗ ಬೇರೆ ಬೇರೆ ಕಡೆ ನೀವು ನೋಡಿದ್ರಿ ಏಲಕ್ಕಿ ಡ್ರೈಯರ್ಗಳನ್ನ, ಅವಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಒಂದು 1/2 ಗಂಟೆಗೆ ನಾವು ಅಲ್ಲೇ ಇರಬೇಕು, ಅದು ನಾವು ಕೈ ಆಡಿಸ್ತಾ ಇರ್ಬೋದು, ಇಲ್ಲಾಂದ್ರೆ ಎಲ್ಲ ಕಾಯಿ ಸುಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದಲ್ಲ, ಇದೇನು ಅಂತ ಹೇಳಿದ್ರೆ ನಿಮಗೆ ಕೆಳಗಿಂದ ಬರೀ ಗಾಳಿ ಬ್ಲೋರ್ಲಿ ಬಿಸಿ ಗಾಳಿಲೇ ಅದು ನಿಧಾನಕ್ಕೆ. ನಿಜ, ನಿರ್ವಹಣೆ ಸುಲಭ, ತೀರಾ ಏನಪ್ಪಾ ನಾವು ಹೋಗ್ಲೇಬೇಕನ್ನೋ ತರ ಏನಿಲ್ಲ. ಅಂದ್ರೆ ಸುಮಾರಾಗಿ ಒಂದು 18-20 ಗಂಟೆಗಳಲ್ಲಿ ಹಸಿ ಕಾಯಿ ಒಣಗಿ ಬಿಡುತ್ತಲ್ವಾ? ಒಂದು 18-20 ಗಂಟೆಯಲ್ಲಿ ಕಂಟಿನ್ಯೂಸ್ ಕರೆಂಟ್ ಇದ್ರೆ ಒಣಗುತ್ತೆ. ಒಂದು ಸಮಯ ಅದಕ್ಕಿಂತ ಹೆಚ್ಚು ಸಮಯ ನಾವು ಬಿಟ್ವಿ ಆತರ ಏನು ಬರಲ್ಲ, ಸ್ವಲ್ಪ ಓವರ್ ಡ್ರೈ ಆಗಿರುತ್ತೆ ಅಷ್ಟೆ. ಅಂದ್ರೆ ಒಣ ಹವೆಯನ್ನ ಸೃಷ್ಟಿ ಮಾಡೋದ್ರ ಮೂಲಕ ಏಲಕ್ಕಿ ಹಸಿ ಕಾಯಿಗಳು ಒಣಗ್ಲಿಕ್ಕೆ ಈ ಒಂದು ಯಂತ್ರ ನೆರವಿಗೆ ಬಂದಿದೆ. ಉತ್ತಮವಾದ ಸಂಗತಿ. ನನಗೆ ಶಶಿಯವರೇ, ತಾವು BA ಮಾಡಿಕೊಂಡು ಕೃಷಿಗೆ ಬಂದಿದ್ರಿ, ಏನನ್ಸುತ್ತೆ? BA ಮಾಡಿ ಇಲ್ಲಿ ಬಂದು ಪರಿಸರ ಆ ಸಮಯದಲ್ಲಿ ಇಲ್ಲಿ ನಾವು ಬಂದಾಗ ಇಲ್ಲೇ ಮನೆ ಮುಂದೆ ಕಾಣ್ತಾರಟ್ಟ 4 ಪಾಯಿಂಟ್ ಮಾಡಿ ಎಲ್ಲ ಬ್ಲಾಸ್ಟ್ ಮಾಡಿ ಹೊಡಿತಾ ಇದ್ರು, ಪರಿಸರನ ಹಾಳು ಮಾಡ್ತಾ ಇದ್ರು. ಅಲ್ಲಿಗೆ ಬೆಂಬಲವಾಗಿ ಅಕ್ಕಪಕ್ಕ ಇದ್ದವರೆಲ್ಲ ಮುಂದೆ ಏನಾಗುತ್ತೆ ಅಂತ ಆಲೋಚನೆ ಇಲ್ಲದೆ ಬಿಡ್ತಿದ್ರು. ನಾವು ಅದಕ್ಕೆ ಕೈ ಇಟ್ಟು ಪರಿಸರ ಉಳ್ಸಕ್ಕೆ ಅಂತೆಲ್ಲ ಮಾಡಿ ಅದಕ್ಕೆಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. 5-6 ಕೇಸ್ಗಳು ನಮ್ಮ ಮೇಲೆ ಫೈಲ್ ಮಾಡಿದ್ರು, ಇವೆಲ್ಲ ಸ್ಟಾಪ್ ಆಯ್ತು. ಇವತ್ತು ನಾವು ಮಾಡಿದ ಕೆಳಗೆ ಭಾಗದಲ್ಲಿ ಏನು ಗದ್ದೆ ತೋಟ ಇದಾವೆ ಎಲ್ಲ ಉಳಿದೆ, ಇವತ್ತು ನೀವು ಮಾಡಿದ್ದು ಒಳ್ಳೇದು ಅಂತ ಹೇಳ್ತಾರೆ. ಆಗ ನಮ್ಗೇನು ಅಂದರೆ ಬರೀ ಸಂಘಟನೆಯಲ್ಲೇ ಹೊರಗಡೆ ಇದ್ದು ಅದು ಇದು ಎಲ್ಲ ಹೈ ಟೆನ್ಷನ್ನು ಅದು ಇದು ಹೊರಗಡೆನೇ ಇರ್ತಿದ್ದೆ, ಹೆಚ್ಚಿಗೆ ಸಮಯ ನಮ್ಮ ತೋಟದಲ್ಲಿ ಕಳೆಯೋಕೆ ಆಗ್ತಿತ್ತಿಲ್ಲ. ಆಮೇಲೆ ಮಧ್ಯದಲ್ಲಿ ಇತ್ತೀಚೆಗೆ ಸ್ವಲ್ಪ ಎಲ್ಲ ಫ್ರೀ ಆಗಿ ಎಲ್ಲ ಆದಮೇಲೆ ನಮಗೆ ಒಂದು ಕೃಷಿ ಬಗ್ಗೆ ಒಂದು ಆಸಕ್ತಿ ಬಂತು, ವ್ಯವಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪೂರ್ತಿ ಅದ್ರ ಮೇಲೆ ತೊಡಗಿಸ್ಕೊಂಡು ಲೆಕ್ಕೆ ಎಲ್ಲ ಮಾಡಿ ಒಂದು 700 ಮಳೆ ಶುರುವಾಕಿಂದ ಮುಂಚೆನೆ ಅದು ನಾವು ಕಾಳು ಕಟ್ಟಂಗೆ ಮಾಡ್ಕೊಂಡಿರ್ಬೇಕು. ಅದನ್ನ ಈ ವರ್ಷ ಮಾಡಿದ್ವಿ, ಮಾಡಿ ಒಂದು ಅರ್ಧ ಭಾಗ ಸಕ್ಸಸ್ ಆಗಿದೆ. ಇನ್ನು ಮುಂದಿನ ವರ್ಷಕ್ಕೆ ಅದೇ ಥರದ ಮಾಡ್ಕೊಂಡು ಹೋಗ್ಬೇಕು ಅಂತ. ಏನೇನು ಮಾಡಿದ್ರಿ ಕಾಳು ಕಟ್ಟೋ ರೀತಿಯಲ್ಲಿ? ಕಾಳು ಕಟ್ಟೋಕೆ ಅಂತ ಹೇಳಿದ್ರೆ ನಮಗೆ ಬೇಗ ಫಸ್ಟು ಎಲ್ಲ ಮರ ಟ್ಯೂನ್ ಅಪ್ ಮಾಡಿಬಿಟ್ಟು ನೀರು ಚೆನ್ನಾಗಿ ಕೊಡಬೇಕು. ಒಂದು ಕಟ್ಟುತ್ತೆ ಕಾಳು ಕಟ್ಟಿದ್ಮೇಲೆ ನಮಗೆ ಮಳೆ ಶುರು ಆದಮೇಲೆ ಎಷ್ಟು ಮಳೆ ಬಿದ್ದು ಯಾವ ಥರ ಗಾಳಿ ಹೊಡ್ತಾ ಹೋದ್ರು ಅದು ಏನು ಉದುರೋದಿಲ್ಲ, ಅದು ಮೇಯ್ನ್. ಅದು ಬೇಗ ಹೂವನ್ನು ಮೂಡಿಸ್ಬೇಕು, ಕಾಳು ಕಟ್ಟೋ ರೀತಿಯಲ್ಲಿ ನೋಡ್ಕೊಂಬಿಟ್ರೆ ಮುಂದೆ ಮುಂದೆ ಯಾವ ಟೈಮಲ್ಲಿ ಮಳೆ ಬಿದ್ದು ಯಾವ ಕಡೆ ಸೆಟ್ ಆದರೂ ಆಗುತ್ತೆ, ನ್ಯಾಚುರಲ್ ಆಗಿ ಆಗುತ್ತೆ. ಇಲ್ಲಿರೋರಿಗೆ ಮೇಯ್ನ್ ಅದೇ ಥರ ಮಾಡಲೇಬೇಕು. ಅದು ಇಲ್ಲಾಂದರೆ ಸುಮ್ಮನೆ ಬಳ್ಳಿ ಇರುತ್ತೆ ಅಷ್ಟೆ, ಮೆಣಸೇನಿರಲ್ಲ. ಏನೊಂದು ಒಳ್ಳೆ ವಿಚಾರ ಅಂತೇಳಿದ್ರೆ ಮೆಣಸಿಲ್ಲ ಅಂದರೂ ಯಾರದು ಈ ಭಾಗದಲ್ಲಿರೋದು ಬಳ್ಳಿಗಳೇನು ಹಾಳಾಗಿಲ್ಲ, ಬಳ್ಳಿಗೆ ರೋಗ ಬಂದಿಲ್ಲ, ಅದೇ ಒಂದು ಸಮಾಧಾನಕರ ಅಷ್ಟೆ. ಕೆಲವು ಕಡೆ ಎಲ್ಲ ಟನ್ ಗಟ್ಟಲೆ ಮೆಣಸು ಕೊಯ್ದು ಮುಂದಿನ ವರ್ಷಕ್ಕೆ ಬಳ್ಳಿನೇ ಹೋಗಿರುತ್ತೆ. ನಮಗೆ ಮೆಣಸು ಆಗಿಲ್ಲ ಅಂದ್ರೆ ಬಳ್ಳಿ ಏನೂ ಆಗಿಲ್ಲ. ನಿಜ, ನಾವು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕು. ಮತ್ತು ನಾನು ಒಂದು ಸ್ವಲ್ಪ 200 ಅಗರ್ವುಡ್ ಹಾಕಿದ್ದೀನಿ, ನಮ್ಮ 8-9 ವರ್ಷ ಆಯ್ತು ಬಂತು, ಸಾಧಾರಣ ದೊಡ್ಡ ಸೈಜಿಗೆ ಬಂದಿದ್ದಾವೆ. ಅದು ಇನ್ನು 3-4 ವರ್ಷ ಕಳೆದ್ಮೇಲೆ ಇನಾಕ್ಯುಲೇಷನ್ ಅಂತ ಮಾಡ್ತಾರೆ. ಇನಾಕ್ಯುಲೇಷನ್ ಅಂದರೆ ಒಂದು ಇಂಜೆಕ್ಷನ್ ಬಂದು ಕೊಟ್ಟು ಆಮೇಲೆ ಅದನ್ನ ಕಟಿಂಗ್ಗೆ ಬರುತ್ತೆ, ಅದಕ್ಕೆ ಒಳ್ಳೆ ಬೆಲೆ ಇದೆ. ಒಳ್ಳೆಯದು ಶಶಿಯವರೇ, ತಮ್ಮ ಅನುಭವಗಳನ್ನು ವಿಚಾರಗಳನ್ನು ಹಂಚಿಕೊಂಡ್ರಿ. ನಮಸ್ಕಾರ. ನಮಸ್ಕಾರ. ಕೇಳಿದ ಮನೆತನದ ಹೆಸರು HM ಲೋಕೇಶ್. ಪದವಿ ಮಾಡಿಕೊಂಡು ಏಲಕ್ಕಿ ಕೃಷಿಯಲ್ಲಿ ಅವರು ಭಾಗಿಯಾಗಿ ಏಲಕ್ಕಿ ಡ್ರೈಯರ್ ಅನ್ನು ಇಟ್ಕೊಂಡಿದ್ದಾರೆ ಮತ್ತು ಕಾಳು ಮೆಣಸಿನಲ್ಲಿ ಫಲ ಬರಲಿಕ್ಕಾಗಿ ಪ್ರಯೋಗಗಳನ್ನು ಕೈಗೊಂಡಿದ್ದಾರೆ. ಕೆಳಗಿರಿ, ಸೋಮವಾರಪೇಟೆ ತಾಲೂಕು ಹೊಸಬೀಡು ಗ್ರಾಮದ ಅವರ ತೋಟ ನಮ್ಮ ಗಮನಕ್ಕೆ ಬಂತು, ಹಾಗೆ ಖುಷಿ ಅನಿಸ್ತು. BCOM ಪದವಿ ಮಾಡಿಕೊಂಡು ವಿಕೇಶ್ ಏನೇನು ಬೆಳೆ ಮಾಡ್ತಾಯಿದ್ರಿ ಹೇಳಿ. ನಮಸ್ಕಾರ. ನಮ್ಮ 12 ಎಕರೆ ತೋಟ ಇದೆ, 2 ಎಕರೆ ಗದ್ದೆ ಇದೆ. ಅದರಲ್ಲಿ ರೋಬಸ್ಟ ಅರಬಿಕ ಏಲಕ್ಕಿ ಸ್ವಲ್ಪ ಇಂಟರ್ ಪ್ಲಾಂಟ್ ಮಾಡ್ಕೊಂಡು ಮೆಣಸು ಅಡಕೆ ಎಲ್ಲ ಬೆಳೀತಾ ಇದ್ದೀವಿ. ಗದ್ದೆನು ಈಗಲೂ ಮಾಡ್ಕೊಂಡು ಹೋಗ್ತಾ ಇದೀರ? ಇಲ್ಲ, ಗದ್ದೆ ನಿರ್ವಹಣೆ ಕಷ್ಟ. ಈಗ ಇದು ಇವ್ರು ಸಿಗೋದಿಲ್ಲ, ಕೆಲಸದವರೆಲ್ಲ ಸಿಗೋದಿಲ್ಲ. ಹಾಕೊಂಡಿದ್ರೆ ಅಥವಾ ರೋಬಸ್ಟ್ ಜೊತೆ ಮಾತ್ರ ಹಾಕೊಂಡಿದ್ರೆ ಹೇಗೆ? ಅರಬಿಕ ಹೋಗ್ತಾ ಬಂದಾಗ ರೋಬಸ್ಟ್ ಹಾಕ್ತಾ ಇದ್ವಿ, ಅದ್ರ ಮಧ್ಯ ಏಲಕ್ಕಿ ಗ್ಯಾಪ್ ಇದ್ದಲ್ಲಿ ಮತ್ತೆ ಅಡಿಕೆ ಹಾಕಿದ್ವಿ. ಅಡಿಕೆ ಜೊತೆಗೆ ಕಾಫಿಯನ್ನ ಬೆಳೆದಿರೋರು ಅನೇಕ ಕಡೆ ಇದ್ದಾರೆ. ಮರಗಸಿರಲ್ಲ, ನಿರ್ವಹಣೆ ಸುಲಭ, ಈ ಕಡೆ ಅಡಿಕೆಯಿಂದಲೂ ವರಮಾನ ಸಿಗುತ್ತಂತ ಅನ್ಕೊಂಡು ಹೇಳೋದಿದೆ. ಆ ಒಂದು ದೃಶ್ಯ ಇದಾರ ಹೇಗೆ? ಇಲ್ಲ, ಇಲ್ಲಿ ಸುತ್ತಮುತ್ತ ಯಾರು ಬೆಳೆದಿಲ್ಲ, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿಲ್ಲ. ಒಂದು ಅದೇ ಇಂಟರ್ ಪ್ಲಾಂಟ್ ಮಾಡಿದಾಗ ಬೆಳೆದಿದ್ದಾರೆ ಒಂದ್ 2-3 ಕಡೆ. ಅದು ಇಳುವರಿ ಕೆಲವರಿಗಿದೆ, ಕೆಲವರಿಗೆ ಇಲ್ಲ. ಅದೇ ಶೀತ ಬೆಳೆನೇ ಬರೋದಿಲ್ಲ. ಬಳ್ಳಿಗಳು ಇರ್ತವೆ, ಆದ್ರೆ ಫಸಲು ಅಷ್ಟಕ್ಕಷ್ಟೇ ಅನ್ನೋ ತರ ಹೇಳೋದಿದೆ. ಆದ್ರೆ ಅಡಿಕೆಗೆ ಹೇಗೆ ಅನ್ಸುತ್ತೆ, ಮಂಜು ಪರಿಣಾಮ ಆಗ್ತದೆ ಅಥವಾ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ? ಕಾಳು ಮೆಣಸಿಗೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಮಂಜು ಜೊತೆಗೆ ಇದು ಗಾಳಿ ಹೊಡ್ತಾ ಜಾಸ್ತಿ ಇದೆ, ಅದೊಂದು ಇಳುವರಿ ಕಮ್ಮಿ ಆಗ್ಲಿಕ್ಕೆ. 3 ವರ್ಷ ಆಗಿದೆ ಅಡಿಕೆ ಹಾಕಿ. ಈಗ ಹಳೆ ಮರಗಳು ಕೆಲವೊಂದ್ ಕಡೆ ಇದಾವಲ್ಲ, ಅದ್ ನೋಡ್ಕೊಂಡ್ರೆ ಏನ್ ಅನ್ಸುತ್ತೆ? ಅಡಿಕೆ ನಮ್ಮಲ್ಲಿ ಹಳೆ ಗಿಡ ಇಲ್ಲ, ಅಂದ್ರೆ ಪಕ್ಕದ ತೋಟದಲ್ಲೆಲ್ಲ ಇದೆ, ಅದು ಸ್ವಲ್ಪ ಇಳುವರಿ ಕಮ್ಮಿ ಇದೆ. ಅದೇ ಶೀತದಿಂದ ಡ್ಯಾಮೇಜ್ ಆಗಿ ಸ್ವಲ್ಪ ಇಳುವರಿ ಕಮ್ಮಿ ಇದೆ. 1 ವರ್ಷ ಇರುತ್ತೆ, ಬಂಪರ್ ಇರುತ್ತೆ ಅವ್ರಿಗೂ. ನೀವು ಅರಬಿಕ ಯಾವ್ದು ತಳಿ ಹಾಕೊಂಡಿರೋದು? ಹಾಕಿರಲ್ಲಿ ಇದು ಡಾರ್ಫ್ ರೋಬಸ್ಟ ಇದೆ. ಡಾರ್ಫ್ ರೋಬಸ್ಟ ಇಳುವರಿ ಶುರುವಾಗಿದೆಯಾ? ಈಗ 3 ವರ್ಷ ಆಗಿದೆ ಹಾಕಿ, ಅಂತ ಇಳುವರಿ ಇದೆ. ಕೆಲವಲ್ಲಿ ಬಯಲು ಪ್ರದೇಶದಲ್ಲಿ ಇದೆ, ನೆರಳಿದ್ದಲ್ಲಿ ಸ್ವಲ್ಪ ಕಮ್ಮಿ ಇದೆ, ಇನ್ನು ನೆರಳು ನಿರ್ವಹಣೆ ಮಾಡಬೇಕಾಗಿದೆ. ಅರಬಿಕದಲ್ಲಿ ಹೇಳ್ತಾ ಇದ್ರೆ ಚಂದ್ರಗಿರಿ 795 ಹೀಗೆ ಯಾವುದು ನಿಮಗೆ? ಅಸಲು ಅಷ್ಟು ಉದ್ರಲ್ಲ, ನಮ್ಮಲ್ಲಿ ಇರೋದ್ರಲ್ಲಿ ಚಂದ್ರಗಿರಿನೇ ಪರವಾಗಿಲ್ಲ ಅನಿಸ್ತಾ ಇದೆ. ಒಟ್ಟು ಈಗ ಫಸಲು ಬರೋ ತೋಟ ಎಷ್ಟಿದೆ? ಅಡಿಕೆ ತೋಟ ಅಥವಾ ಏನು ಕಾಫಿ ತೋಟ? ಕಾಫಿ ತೋಟ ಅದೇ ಒಂದು 12 ಎಕರೆ. ಕಾಫಿ ಕೈ ಸಿಕ್ಕಿದೆ, ಅಡಿಕೆ ಫಸಲು ಬರಬೇಕು. ಒಂದು 3 ವರ್ಷ ಆಗಿದೆ ಅಷ್ಟೇ ಅಡಿಕೆ ಹಾಕಿ. ಒಟ್ಟು ಕಾಫಿಯಿಂದ ಎಷ್ಟು? 15-16 ಚೀಲ ಹಾಗೆ ಎಕರೆ ಸಿಗ್ತಾ ಇದೆ ಈಗ ಸದ್ಯದಲ್ಲ. ಅದೇ ಮಳೆ ಅತಿವೃಷ್ಟಿಯಿಂದ ಎಲ್ಲ ಡ್ಯಾಮೇಜ್ ಆಗಿ. ಮತ್ತೆ ಕಾಳು ಮೆಣಸು ಅದೇ ಗಾಳಿ ಹೊಡೆತ ಜಾಸ್ತಿ, ಒಂದೊಂದು ವರ್ಷ ಇರುತ್ತೆ ಒಂದೊಂದು ವರ್ಷ ಇರಲ್ಲ. ಮತ್ತೆ ಅಡಿಕೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ದನಕರುಗಳು ಇಟ್ಕೊಂಡಿದ್ರೆ? ಹಾ ಇದೆ, ಒಂದು ಹಸು ಇದೆ. ಹಾಲಿಗೆ ಅನುಕೂಲ ಆಗ್ತದೆ, ಹಸುಗಳನ್ನ ಇಟ್ಕೊಂತ ಬಂದಿದ್ರಿ. ಅಪ್ಪವ್ರ ಕಾಲದಲ್ಲಿ ಚೆನ್ನಾಗಿ ಹಸುಗಳನ್ನ ಸಾಕ್ತಾ ಇದ್ರಲ್ವ? ಅವಾಗ ತುಂಬಾ ಇತ್ತು ಹಸು, ಅಷ್ಟೇ ಮನೆ ಉಪಯೋಗಕ್ಕೆ ಬೇಕಾಗುತ್ತೆ. ಕಾಫಿ ಜೊತೆಗೆ ಏಲಕ್ಕಿ, ಅಡಿಕೆ, ಕಾಳುಮೆಣಸು ಹೀಗೆ ಕೆಲವೊಬ್ರು ಇನ್ನೂ ಬೇರೆ ಬೇರೆದನ್ನ ಸೇರಿಸ್ತಾರೆ, ಏನನ್ಸುತ್ತೆ? ಕೆಲವೊಬ್ರು ಹೇಳೋದು ಇಲ್ಲ ಯಾವುದು ಇರಬಾರದು, ಬರೀ ಕಾಫಿ ಇರಬೇಕಂತ ಹೇಳ್ತಾರೆ, ಇಲ್ಲ ಬರೀ ಕಾಳುಮೆಣಸು ಅಥವಾ ಬರೀ ಏಲಕ್ಕಿ ಹೀಗೆ ಅಥವಾ ಬರೀ ಅಡಿಕೆ. ಜಾಸ್ತಿ ಆದಾಗೆಲ್ಲ ಕಾಫಿ ಡ್ರಾಪ್ ಆಗೋ ಚಾನ್ಸಸ್ ಇದೆಯಲ್ಲ, ಹಾಗಾಗಿ ಮಿಶ್ರ ಬೆಳೆ ಇದ್ದಷ್ಟು ಒಳ್ಳೇದು ಅನ್ಸುತ್ತೆ. ಎಲ್ಲ ಹಣ್ಣು ಗಿಡಗಳು ಹಾಗೆಲ್ಲ ಬಟರ್ ಫ್ರೂಟ್ ಗಿಡ ಅದೆಲ್ಲ ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ. ನಿಜ, ಒಂದು ಕೈ ಕೊಟ್ಟರೆ ಇನ್ನೊಂದರಿಂದ ಸಿಗುತ್ತೆ ಅನ್ನೋ ಥರ ಎಷ್ಟೋ ಜನ ಆಲೋಚನೆ ಮಾಡ್ತಾರೆ. ಈಗ ನೋಡ್ತೀವಲ್ಲ, ಮಂಜು ಕವ್ದುಬಿಟ್ರೆ ಇನ್ನು ಕಾಳುಮೆಣಸಿಗೆ ಸಮಸ್ಯೆನೆ, ಆದರೆ ಏಲಕ್ಕಿಗೆ ಅಂತ ತೊಂದರೆ ಆಗೋದಿಲ್ಲ. ಕಾಫಿಗೂ ಏನು ಅಂತ ಕೈಯಿಂದನೇ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಕಾಫಿಗೆ. ಇಲ್ಲೆಲ್ಲ ಮಣ್ಣಿಗೆ ಸುಣ್ಣವನ್ನು ಹಾಕೋದು ಅಥವಾ ಇನ್ನು ಬೇರೆ ಬೇರೆದನ್ನು ಸೇರಿಸೋದು ಇದೆಯಾ, ಹೇಗೆ? ಹೌದು, 2 ವರ್ಷಕ್ಕೊಂದ್ಸರಿ ಸುಣ್ಣ ಹಾಕ್ತಾ ಇರ್ತೀವಿ ನಾವು ತೋಟಕ್ಕೆ. ಒಳ್ಳೆ, ಮಣ್ಣು ಪರೀಕ್ಷೆ ಮಾಡಿಸಿ ಯಾವ ರೀತಿ ಏನು ಮಾಡಿಲ್ಲ ಸೈಂಟಿಫಿಕ್ ಆಗಿ, ಹಾಗೆ 1-2 ವರ್ಷಕ್ಕಾಗಿ ಒಂದ್ಸರಿ ಸುಣ್ಣ ಹಾಕ್ತಾ ಇದ್ವಿ. 12 ಎಕರೆ ಕಾಫಿ ತೋಟದ ನಿರ್ವಹಣೆಗೆ ನೀವು ಮನೆಯಲ್ಲಿರೋ ಇತರರು ಹಾಗೆ ಆಳು ಕಾಳುಗಳು ಬೇಕು ಅಲ್ವಾ? ಹೌದು. ದಿನಕ್ಕೆ ಯಾವಾಗಲೂ 2-3 ಆಳುಗಳು ಇರೋ ತರ ನೋಡ್ಕೊಳ್ತೀರಾ ಅಥವಾ ಕೆಲಸದ ಮಾತ್ರ ಬಳಸ್ಕೊಳ್ತೀರಾ, ಹೇಗೆ? ಹೌದು, 2-3 ಜನ ಸಾಧಾರಣ ಬರ್ತಾರೆ ದಿವಸ. ಇನ್ನು ಹೆಚ್ಚಿಗೆ ಕೆಲಸ ಇದ್ದಾಗ ಹೊರಗಡೆಯಿಂದ ಜಾಸ್ತಿ ಜನ ಕರ್ಕೊಂಡು ಬರ್ತೀವಿ. ಬಿಕಾಂ ಪದವಿ ಮಾಡಿಕೊಂಡು ಕೃಷಿಗೆ ಬಂದ್ರೆ ಹೇಗೆ? ಹೌದು, ಯಾವುದೇ ಯೋಚನೆ ಇರಲಿಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೊರಗಡೆ ಕೃಷಿ. ನಿಮಗೂ ಆ ತರ ಆಲೋಚನೆ ಇತ್ತ ಓದುವಾಗ? ಇಲ್ಲ, ಅವಾಗೇನು ಯೋಚನೆ ಇರಲಿಲ್ಲ. ಅಂದ್ರೆ ಡಿಗ್ರಿ ಮಾಡಿದ್ರೆ ಒಳ್ಳೇದೇ. ಕೃಷಿ ಮಾಡ್ಕೊಂಡ್ರು, ತಮ್ಮ ಬಿಎ ಮಾಡ್ಕೊಂಡಿದ್ರೆ, 3 ಕ್ಷೇತ್ರಗಳು ಬೇರೆ ಬೇರೆ. ಬಿಕಾಂ ಓದಿರೋದು ಕೃಷಿಗೆ ಏನಾದರೂ ಸ್ವಲ್ಪನಾದರೂ ಅನುಕೂಲ ಆದಿತ್ತು? ಲೆಕ್ಕಾಚಾರಗಳು ಅಥವಾ ಅಕೌಂಟೆನ್ಸಿ ಮತ್ತೊಂದು ಮಗದೊಂದು ಏನಂತೀರಿ? ಅದೇ ಲೆಕ್ಕಾಚಾರದಲ್ಲಿ ಸ್ವಲ್ಪ ಉಪಯೋಗ ಆಗುತ್ತೆ, ಹಾಗಂತ ಬಿಕಾಂ ಆಗಿರ್ಲೇಬೇಕು ಅಂತಿಲ್ಲ, ಅನುಭವದಲ್ಲಿ ಬರುತ್ತೆ. ಸಸು ಮತ್ತೆ ಮಗಳು. ಅಪ್ಪ ಅಮ್ಮನ ಬಗ್ಗೆ ಹೇಳಿ, ಎಷ್ಟು ವಯಸ್ಸಾಗಿದೆ, ಅವರ ಕಾರ್ಯ ಚಟುವಟಿಕೆಗಳು ಹೇಗಿದಾವೆ? ತಂದೆಗೆ ಈಗ 90 ವರ್ಷ ಆಗಿದೆ, ಈಗ ಸ್ವಲ್ಪ ಚಟುವಟಿಕೆ ಸ್ವಲ್ಪ ಕಮ್ಮಿ, ನಿಧಾನ ಆಗಿ ತಿರುಗಾಡೋದು ಮಾಡೋದೆಲ್ಲ. ಮುಂಚೆ ಕೃಷಿಲೆಲ್ಲ ತುಂಬಾ ಆಕ್ಟಿವಿಟಿ ಜಾಸ್ತಿ ಇತ್ತು ಅವ್ರದ್ದು, ತೋಟ ಹೆಚ್ಚಿಗೆ ತೋಟನೇ, ಅವರು ತಾಯಿನ ಮನೆ ಕಡೆ ನೋಡ್ಕೊಂಡು. ಅಮ್ಮನ ಕೊಳ್ಳೋದು ಅಥವಾ ಮನೆ ಕೆಲಸಕ್ಕೆ ಕೈ ಜೋಡಿಸೋದು ನಿಮ್ಮ ಶ್ರೀಮತಿ ಅವ್ರ ಜೊತೆಗೆ ಅಥವಾ ಇನ್ನು ಅವ್ರಿಗಿಂತ ವಿಶೇಷವಾಗಿ ಕೆಲಸ ಮಾಡೋದು ಇದ್ದೇ ಇರುತ್ತಲ್ವಾ? ಹೌದೌದು, ಎಲ್ಲ ಸೇರ್ಕೊಂಡು ಮಾಡ್ತಾರೆ ಭಾಗಿಯಾಗಿ. ಅಪ್ಪ ಈಗ 90 ವಯಸ್ಸು ಅಂತ ಹೇಳ್ತಾ ಇದ್ರಿ, ಎಲ್ಲಿವರೆಗೂ ತೋಟಕ್ಕೆ ಬಂದು ಹೋಗೋದು ಅಥವಾ ಮಾರ್ಗದರ್ಶನ ಮಾಡೋದು ಅಥವಾ ಇನ್ನು ಬೇರೆ ಬೇರೆ ಕೆಲಸ? 80 ವರ್ಷದವರೆಗೂ ತೋಟಕ್ಕೆ ಹೋಗೋರು ಬರೋರೆಲ್ಲ ಮಾಡೋರು. ನೋಡಿ, ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಎಷ್ಟೊಂದು ಅನುಕೂಲ. ಅದನ್ನು ಮಾಡೋದು, ಆಳು ಕಾಳುಗಳನ್ನು ಉಪಯೋಗಿಸ್ಕೊಂಡು ಅವ್ರ ಜೊತೆಗೆ ಕೆಲಸಗಳನ್ನ ಮಾಡಿಸ್ತಾ ಹೋಗೋದು ಇದೇ ಇರುತ್ತಲ್ವಾ? ಹೌದೌದು, ಬರ್ತಾರೆ ಅವರು, ಮನೆಯವರು ಬರ್ತಾರೆ, ಮನೇಲೇ ಆಗುತ್ತೆ ಕೆಲಸ ಸುಮಾರು, ಟೈಮ್ ಇದ್ದಾಗ ಬರ್ತಾರೆ. ಯಂತ್ರೋಪಕರಣಗಳು ಏನಿದಾವೆ ನೀವು? ಈ ಟ್ರ್ಯಾಕ್ಟರ್, ಟಿಲ್ಲರು, ಕಳೆ ಕೊಚ್ಚೆ ಯಂತ್ರ, ಇನ್ನು ಡ್ರೈಯರು, ಪಲ್ಪ್, ಕಳೆ ಹೊಡೆಯುವ ಯಂತ್ರಗಳು, ಸ್ಪ್ರೇಯರ್, ಹಾಗೆಲ್ಲ ಇರುತ್ತೆ ತೋಟಕ್ಕೆ ಬೇಕಾಗಿದ್ದ ಉಪಕರಣಗಳು. ನಿಜ, ಕಳೆ ಕೊಚ್ಚೋ ಯಂತ್ರವಂತೂ ಇವತ್ತು ಅನೇಕ ಕಡೆ ಬಳಕೆ ಆಗ್ತಾ ಇದೆ. ಕಳೆನಾಶಕಗಳನ್ನ ಬಳಸೋ ಬದಲಾಗಿ ಇದನ್ನ ಉಪಯೋಗಿಸ್ಕೊಂಡ್ರೆ ಅಲ್ಲಿ ಕಳೆ ಕರಗಿ ಗೊಬ್ಬರ ಆಗ್ತದೆ ಅಲ್ವಾ? ಹೌದೌದು, ಮತ್ತೆ ಹೆಚ್ಚಿಗೆ ಹುಲ್ಲಿದ್ದಲ್ಲಿ ಸ್ವಲ್ಪ ಅಷ್ಟು ಗೊಬ್ಬರ ಅಲ್ಲದಲ್ಲೇ ಎರೆಹುಳು ಗೊಬ್ಬರ ಈ ತರ ಏನಾದ್ರು ಮಾಡ್ಕೊಳ್ತೀರಾ? ಜೀವಾಮೃತ ತಯಾರಿಸಿಕೊಂಡು ಕೊಡೋದಿದೆಯಾ ಹೇಗೆ? ಇಲ್ಲ, ಅದೇನಿಲ್ಲ, ಬರೀ ಕಾಂಪೋಸ್ಟ್ ಗೊಬ್ಬರನೇ, ಸಗಣಿ ಸಿಗುತ್ತಲ್ಲ ಅದರಲ್ಲೇ. ಗೋಬರ ಅನಿಲ ಘಟಕ ಇಟ್ಕೊಂಡಿದ್ರೆ? ಅದು ಇತ್ತು, ಈಗ ಯೂಸ್ ಆಗ್ತಿಲ್ಲ. ಬಳಕೆ ಮಾಡ್ಕೊಂಡ್ರಿ ಗೋಬರ ಅನಿಲ ಘಟಕವನ್ನ? 20-25 ವರ್ಷ ಉಪಯೋಗಿಸಿದೀವಿ ಆಗ ಮುಂಚೆ. ಏನ್ ತೊಂದರೆ ಆಯ್ತು? ಪಿಜಿ ಗ್ಯಾಸ್ ಎಲ್ಲ ಉಪಯೋಗಿಸಕ್ ಶುರು ಆದ್ಮೇಲೆ ಅದು ಕಮ್ಮಿ ಆಯ್ತು. ಬಿಕಾಂ ಪದವಿ ಮಾಡ್ಕೊಂಡು ಕೃಷಿಗೆ ಬಂದಿದಿರಲ್ಲ, ಏನ್ ಅನ್ಸುತ್ತೆ ವಿಕೇಶನ? ಇಲ್ಲಿ ಪರಿಸರ ಎಲ್ಲ ಚೆನ್ನಾಗಿದೆಯಲ್ಲ, ನೆಮ್ಮದಿ ಅನ್ಸಿದೆ. ಅಂದ್ರೆ ಇಲ್ಲಿ ಹೊರಗಡೆ ಇನ್ಕಮ್ ಇಲ್ಲೇ ಇಷ್ಟಪಟ್ಟು ಇಲ್ಲೇ ಕೃಷಿಯಲ್ಲೇ ತೊಡಸ್ಕೊಂಡಿದೆ. ಪದವಿ ಯಾವಾಗ ಮುಗಿತು ನಿಮ್ದು? 1990. ಕೊನೆಗೂ ಆಗಿದ್ದೀರಲ್ವಾ? ಹೌದೌದು, ಆಗಿದೆ. ನೀವು ಬಹಳ ಮುಖ್ಯವಾಗಿ ನಿಮ್ಮ ತೋಟದಲ್ಲಿ, ನಿಮ್ಮ ಜಮೀನುಗಳಲ್ಲಿ ಏನೇನು ಕೆಲಸ ಮಾಡಲಿಕ್ಕೂ ಏನು ಕಡಿಮೆ ಇಲ್ಲ, ವಾಹನಗಳನ್ನು ಅಥವಾ ಯಂತ್ರೋಪಕರಣಗಳನ್ನು ಬಳಕೆ ಮಾಡೋದು ಅಥವಾ ಚಾಲನೆ ಮಾಡೋದು ಈ ಥರ ನಿಮ್ಮದು ಅಪೇಕ್ಷಣೀಯವಾದ ಕೆಲಸಗಳು ಏನೇನು ನಿಮ್ಮ ತೋಟದಲ್ಲಿ? ಅದು ಇದು ಕೆಲಸ ಅಂತ ಏನು ಪರ್ಟಿಕ್ಯುಲರ್ ಆಗಿ ಯಾವುದು ಹೇಳೋಕ್ಕಾಗಲ್ಲ. ಅಂದರೆ ಕೆಲಸದವರು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಜೊತೆ ಸೇರ್ಕೊಂಡು ಮಾಡ್ತೀವಿ, ಸಾಧಾರಣ ಕೊಂಡು ತೋಟದ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗೋದು. ಒಳ್ಳೆಯದು ವಿಕೇಶಣ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ನಿಮಗೆ. ನಮಸ್ಕಾರ ಎಲ್ಲರಿಗೂ. ಸೋಮವಾರಪೇಟೆ ತಾಲೂಕು ಹಾಕೊಂಡಿದ್ದಾರೆ, ಅಡಿಕೆಯೂ ಇದೆ, ಪದವಿ ಮಾಡಿಕೊಂಡು ಕೃಷಿಯಲ್ಲಿ ನೆಮ್ಮದಿಯಾಗಿ ಸಂತೃಪ್ತಿಯಾಗಿ ಜೀವನ. ಕೇಳುವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,000 ರೂಪಾಯಿಯಿಂದ 14,300 ರೂಪಾಯಿ, ಅರೇಬಿಕಾ ಚೆರಿ ಪಾರ್ಚ್ಮೆಂಟ್ 8,500 ರೂಪಾಯಿಯಿಂದ 9,000, ರೊಬೆಸ್ಟಾ ಚೆರಿ ಕಾಳುಮೆಣಸು ಕ್ವಿಂಟಲ್ಗೆ 47,000 ರೂಪಾಯಿಯಿಂದ 48,500 ರೂಪಾಯಿ, ಒಣ ಅಡಿಕೆ ಕ್ವಿಂಟಾಲ್ಗೆ 38,000 ರೂಪಾಯಿಯಿಂದ 52,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಶ್ರೋತೃಳೆ, ನಿಂಗೆ ಕೆಲ ಗೊತ್ತುಳನಕ್ಕೆ ವಾರೋದಿ ನಾರಾಚೆ ಪಲಕ 9 ಗಂಟೆಕ್ ಪಿಂಜ ಬ್ಯಾಳಚ ವೈಪತ 5 ಗಂಟೆಕ್ ಪ್ರಸಾರ ಆಯ್ನುಂಡು ಬಂಬಂಗ ನೇಚಿತು ಪೆರ್ಮೆಲು ಪೊಲಂದು ಬೋಜಿ ಬಾಳು ಕಟ್ಟಿಯಂಡ ಸಾಧಕಂಗಡ ಕೂಡ ನಡೆಸಿರಿಲು ಬೋಜಿ ಬದುಕರ ಬಂಬಂಗ ಮಾಲೆ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ದ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾಸ್ ಇರಿಟಿ. ಕುಂಜಿಲ ಕಕ್ಕಬೆ ಗ್ರಾಮ ಹತ್ರ ಬಾಚಮಂಡ ಒಕ್ಕಡ ಗುರುಕರ್ಣಂಗ ಮೀದಿ ವೆಪ್ಪ ಕಾರ್ಯ ನಾಳೆ ಚೆನ್ನಿಯಾಚ ಪಲಕ ನೋಣುಂದು ಬಾಚಮಂಡ ಒಕ್ಕ ಪಟ್ಟೆದಾರ ಅಧ್ಯಕ್ಷ ಬಾಚಮಂಡ ಎ ಪೂನಚ್ಚ ಆಡಳಿತ ಮಂಡಳಿ ಕಾರ ಕಟ್ಟಂಡಿತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಲ್ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827 2000 18. ರೋಷನ್ ವಸಂತ್ ಜೊಂಪೆನವರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಬಾಲಭವನ ಸಮಿತಿ ಹಂಗೆ ಮುಪೋಟಿ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಬಿ ಪ್ರಸಾದ್ ಉದ್ಘಾಟನೆ ಮಾಡ್ದು. ಅಲ್ಲಿಂದ ನ್ಯಾಯಾಧೀಶರು ಮಾತಾಡಿ, ಮಕ್ಕ ಈ ದೇಶದ ಸಂಪತ್ತುಗ, ಶೋಷಣೆ ವಿರುದ್ಧದ ಹಕ್ಕು, ಹಿಂಗೆ ಸುಮಾರು ಹಕ್ಕುಗಳು, ಇದರ ಪ್ರಯೋಜನ ಪಡ್ಕೊಳಕೂತ ಹೇಳ್ದು. ರೋಟರಿ ಮಿಷ್ಟಿ ಹಿಲ್ಸ್ಗಳಿಗೂ ಬೆನ್ನು ತಟ್ಟಕೂತ ಹೇಳ್ದು. ಇದೇ ಹೊತ್ತುಲಿ ವಕೀಲ ಕೆಕೆ ರಂಜನವು ಮಕ್ಕಳ ಹಕ್ಕುಗಳ ಕುರಿತು ಮಾಹಿತಿ ಕೊಕ್ಕ ಎನ್ ಮಂಜುನಾಥವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಂಗಳೂರಿನ ಬಾವುಟ ಗುಡ್ಡಲಿ ಹುತಾತ್ಮ ಕೆದಂಬಾಡಿ ರಾಮಯ್ಯಗೌಡರ ಶೌರ್ಯದ ಪ್ರತಿಮೆ ಲೋಕಾರ್ಪಣೆ ಜಂಬರ ನಡೆದಿದೆ. ಅಲ್ಲಿಂದ 10:30 ಗಂಟೆಗೆ ಕಾರಿಗೆ 11 ಗಂಟೆಗೆ ಮಡಿಕೇರಿಪೇಟೆನ ಬೇರೆ ಬೇರೆ ವಾರ್ಡ್ಗಳಿಗೆ ಹೋಗಿ ಸಾರ್ವಜನಿಕರಿಂದ ಪುಕಾರುಗಳ ತಕೊಂಡವೆ. ಜಿಲ್ಲಾ ಪೊಲೀಸ್ ಇಲಾಖೆಯ ಕಡೆಯಿಂದ ವರ್ಷದ ಆಟೋಟದ ಆಕೇರಿ ಜಂಬರ ನಾಳೆ ಸಾಯಂಕಾಲ 4 ಗಂಟೆಗೆ ಮಡಿಕೇರಿ ಪೊಲೀಸ್ ಕವೈಕರ್ ಪವರ್ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಪ್ರಾಥಮಿಕ ಮತ್ತು ಪ್ರೌಢ ಇಸ್ಕೂಲ್ನ ಶಿಕ್ಷಕರಿಗೆ 2022-23 ಸಾಲಿನ ಸಹಪಠ್ಯ ಚಟುವಟಿಕೆ ಕಾರ್ಯಕ್ರಮ ಇದೇ ತಿಂಗಳ 21 ಬೆಳಿಗ್ಗೆ 9:30 ಸಾಲಿನ ಸಹಕಾರ ರತ್ನ ನಮಗೆ ಜಿಲ್ಲೆಯಿಂದ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷರು ಹಾಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಎಂಎನ್ ಕುಮಾರಪ್ಪವು ಈ ಸತಿನ ರಾಜ್ಯ ಮಟ್ಟದ ಸಹಕಾರ ರತ್ನ ನಮಗೆ ಆಯ್ಕೆಯಾಗಳು. ಇವಕ್ಕೆ ಇದೇ ತಿಂಗಳ ಹಳ್ಳಿಯ ಕಡೆ ಪ್ರಯುಕ್ತ ಮಡಿಕೇರಿ ತಾಲೂಕಿನ ತಹಶೀಲ್ದಾರ್ ಅವರ ಮುಂದಾಳತ್ವಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಕ್ಕಂದೂರು ವಿಎಸ್ಎಸ್ಎನ್ ಸಭಾಬಡಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏರ್ಪಾಡಾಟು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಪಾಜೆ ಸ್ಥಳೀಯ ತಾಲೂಕಿನ ಚೆಂಬು ಸರ್ಕಾರಿ ಪ್ರೌಢ ಇಸ್ಕೂಲ್ ಏರ್ಪಾಡಾಟು. ಕರೆಂಟ್ ತಾಪತ್ರೆಯನ್ನು ಸರಿ ಮಾಡಿಕೆ ಮಡಿಕೇರಿ ಗ್ರಾಮ ಪಂಚಾಯತ್ ಸಭಾಬಡೆ ವಿರಾಜಪೇಟೆನ ಅವರೇಗುಂದ ಬುಡಕಟ್ಟು ಕೃಷಿಕರ ಸಂಘದ ಸಮುದಾಯ ಭವನ, ಕುಶಾಲನಗರ ಉಪವಿಭಾಗದ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಸಭಾಬಡೆ, ಹಾಗೆ ಸೋಮವಾರಪೇಟೆ ಕಟ್ಟೆಪುರ ಗ್ರಾಮದ ಕಟ್ಟೆಪುರ ಇಂಜಿನಿಯರ್ ತಿಳಿಸಿದರು. ಮಡಿಕೇರಿ ಹಿರಿಯ ನಾಗರಿಕರ ವೇದಿಕೆಯ ವರ್ಷದ ಸಾಮಾನ್ಯ ಸಭೆ ಇದೇ ತಿಂಗಳ 26 ಬೆಳಿಗ್ಗೆ 11 ಗಂಟೆಗೆ ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಬಾಲಭವನ ಸಭಾಬಡಲಿ ಏರ್ಪಾಡ. ಅತ್ತೂರು ನಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ನಡೆದಿತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ತಿಳಿಸಿದಳು. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಜಾಗೃತಿ ಕಾರ್ಯಕ್ರಮ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಅಂದದೊಡ್ಡಿಯ ಚಿನ್ನೋತ್ಸವ ಇದೇ ಅಕ್ಟೋಬರ್ 21 ನವೆಂಬರ್ 20 ಖರೀದಿಸಿ ಗೆಲ್ಲಿರಿ. ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಹಾಗೂ ಪ್ರತಿದಿನ ಚಿನ್ನದ ನಾಣ್ಯಗಳನ್ನು ಮುಳಿಯಾ ಜುವೆಲ್ಸ್ ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್, ಬ್ರಾಂಡೆಡ್ ಐಟಮ್ಸ್ ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ. ಸ್ಕ್ರಾಚ್ ಅಂಡ್ ವಿನ್ ಕೂಪನ್, ಸ್ಕ್ರಾಚ್ ಮಾಡಿ ತಕ್ಷಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್ ಬೆಂಗಾಲಿ. ಕೇಂದ್ರ ಬ್ಯಾಂಕ್ ಮಡಿಕೇರಿ, ಗರ್ವಾಲೆ ಮತ್ತು ಮಾದಾಪುರ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಸೋಮವಾರಪೇಟೆ ತಾಲೂಕು ಸಹಕಾರ ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸಹಕಾರ ಸಪ್ತಾಹದ ಅಂಗವಾಗಿ ಆರ್ಥಿಕ ಸೇರ್ಪಡೆ, ಸಹಕಾರ ಸಂಘಗಳ ಡಿಜಿಟಲೀಕರಣ ಮತ್ತು ದತ್ತಾಂಶಾಂತಿ ಸ್ಮಾರಕ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಸಹಕಾರಿ ಬಂಧುಗಳೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಸಂಘಟಕರು ಕೋರಿದ್ದಾರೆ. ಲೋಪಮುದ್ರಾ ಟೀಮ್ 20 ಅರಪಟ್ಟು ಇಂಗಡ ಅದನಿಲ್ ದಂಡನೆ ಕಾಲ್ತರ ತೆಂಗೆಕ್ ಬೊಡಿ ವೆಪ್ಪ ಪೈಪೋಟಿ ಬೋರ್ ಮಾದರಿ ನಡಪ ಪೈಪೋಟಿಲ್ ಒಟ್ಟಾರೆ ಒಂದೇ ಕಾಲ ಲಕ್ಷ ರೂಪಾಯಿ ಹತ್ರ ಇನಾಮು ಉಂಟು. ಜಾತಿ ಧರ್ಮತ್ರ ನಿರ್ಕಿಲ್ಲತೆ ದಾರುಗೊಂಡಿಕೆ ಕೂಡಿಯಾಡಲು ಏರ ವಿವರಕ್ಕೆ ಸಂಪರ್ಕಿಸಿ ಮೊಬೈಲ್ 9483732860 ಇಲ್ಲಿ 9448005634. ಕಿರುಂದಾಡು ಗ್ರಾಮ ನಾಟೋಳನ ಐನಮನೆಯಲ್ಲಿ ಇದೇ 19 ಶನಿವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ವೆಂಕಟರಮಣ ಹರಿಸೇವೆ ಮತ್ತು ದೇವರ ಕೋಲ ನಡೆಯಲಿದೆ. ಊರಿನವರು, ನೆಂಟರು ಹಾಗೂ ತವರು ಮನೆ ಹೆಣ್ಣು ಮಕ್ಕಳು ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವು ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಶನಿವಾರ ಪೂರ್ವಾಹ್ನ 10:30 ಪೊನ್ನಪ್ಪಸಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಸಲಾಗುವುದು. ತಂದೂರು, ಮೇಕೇರಿ, ಕಗ್ಗೋಡ್ಲು, ತಾಳತಮನೆ, ಅಪ್ಪಂಗಳ, ಬೆಟ್ಟಗೇರಿ ಹಾಗೂ ಸುಂಟಿಗೊಪ್ಪ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಲಭ್ಯ. ಮನೆ ಒಂದು ತಿಂಗಳ ಪ್ಯಾಕ್ ಉಚಿತ, ಕೇವಲ 3,300 ರೂಪಾಯಿಯಲ್ಲಿ. ಹಿಂದೆ ಸಂಪರ್ಕಿಸಿ 9482402186, 9448141186 ಅಥವಾ 7019 ನವೆಂಬರ್ 27 ಹಗಲು 11:30 ಸಂಜೆ 6:30 ಸಣ್ಣ ಉದ್ದಿಮೆದಾರರ ಹಾಗೂ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980989811. ತುಲಾ ಮಾಸವಿಡೀ ಕೊಡಗು ಏಕೀಕರಣ ರಂಗದ ವತಿಯಿಂದ ತಲಕಾವೇರಿಯಲ್ಲಿ ನಡೆಸಿದ ಅನ್ನ ಸಂತರ್ಪಣೆಯ ಪುಣ್ಯ ಕಾರ್ಯದಲ್ಲಿ ಸಹಕರಿಸಿದ ಸಹೃದಯಿ ದಾನಿಗಳಿಗೆ ಸ್ವಯಂ ಸೇವಕರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೊಡಗು ಏಕೀಕರಣ ರಂಗದ ಪದಾಧಿಕಾರಿಗಳು ಮತ್ತು 1837 ಭಾರತದ ಸ್ವಾತಂತ್ರ್ಯದ ಚರಿತ್ರೆಯಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆಯ ಅನಾವರಣ ಇದೇ ನವೆಂಬರ್ 19 ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರ ಉಪಸ್ಥಿತಿಯಲ್ಲಿ ಬಾವುಟಗುಡ್ಡೆಯಲ್ಲಿ ನಡೆಯಲಿ. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಚಿನ್ನರ ಲೋಕದಲ್ಲಿ 2-2-2-0-0-0-6 ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ನೇರ ಫೋನಿನ್ ಚಿನ್ನರ ಲೋಕ. ಶ್ರೋತೃಳೆ, ನಿಂಗೆ ಕೆಲ ಗೊತ್ತುಳನಕ್ಕೆ ವಾರೋದಿ ನಾರಾಚೆ ಪಲಕ 9 ಪಿಂಜ ಬ್ಯಾಳಾಚೆ 5 ಪ್ರಸಾರ ಆಯ್ನುಂಡು ಕೊಡವಸಿರಿ ಕಾರ್ಯಕ್ರಮ. ಬೋಜಿಬಾಳು ಕಟ್ಟಿಯಂಡ ಸಾಧಕಂಗಡ ಕೂಡ ನಡ್ತನ ತಕ್ಕ ಬಾಕಿನ ಕೇಪಿರ ಕೇಳಿ ವಾರ. ಈ ಭಾನುವಾರ ಬೆಳಗ್ಗೆ 9 ಕೊಡವಸಿರಿಯಲ್ಲಿ ಕಾಕಿಮಾಡ ಜಿಮ್ಮಿ ಅಣ್ಣಯ್ಯ ಅವರೊಂದಿಗಿನ ಮಡಿಕೇರಿ ಹಿರಿಯ ನಾಗರಿಕರ ವೇದಿಕೆಯ ವಾರ್ಷಿಕ ಸಾಮಾನ್ಯ ಸದಸ್ಯರಿಗೆ ಮಾತ್ರ ಸೀಮಿತವಾಗಿದ್ದು ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಳ